ಈ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. पक्षियों से तो हम खेत को बचा लेते हैं, पर इन घातक रसायनों से कैसे बचाने? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग. पहली वाली बात कहाँ, परम तो सभी डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहा है, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूँगा. माटी से प्रेम की परंपरा है परंपरागत खेती. ರೈತ ಬಾಂಧವರಿಗೆಲ್ಲ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ತರಕಾರಿಯಲ್ಲಿ ಕಸಿ ತಾಂತ್ರಿಕತೆ ಕುರಿತು ಡಾ ಶಿವಾನಂದ ಹೊಂಗಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡಗಿ. ಕೇಳುಗರೆ, ಈಗ ನಮ್ಮ ಜೊತೆಯಲ್ಲಿ ಡಾಕ್ಟರ್ ಶಿವಾನಂದ ಹೊಂಗಲ್ ಅವರಿದ್ದಾರೆ ಫೋನ್ ಸಂಪರ್ಕದಲ್ಲಿ. ಈಗ ಅನೇಕ ತರಕಾರಿಗಳಲ್ಲಿ ಕಸಿ ಕೂಡ ಮಾಡಬಹುದು ಅನ್ನುವಂಥದ್ದು, ಕಸಿ ಮಾಡೋದ್ರಿಂದ ಏನು ಅನುಕೂಲ ಆಗುತ್ತೆ ಮತ್ತು ಯಾವ್ಯಾವ ಬೆಳೆಗೆ ಈ ರೀತಿ ಕಸಿಯನ್ನು ಮಾಡಬಹುದು ಅನ್ನುವಂಥ ನಿಟ್ಟಿನೊಳಗೆ, ಮತ್ತು ರೈತರ ಮಟ್ಟದಲ್ಲಿ ಇದನ್ನು ಹೇಗೆ ಅಳವಡಿಸ್ಕೋಬೇಕು ಮತ್ತು ಹೇಗೆ ಲಾಭದಾಯಕವಾಗಿ ಮಾಡ್ಕೋಬೇಕು ಅನ್ನುವಂಥ ನಿಟ್ಟಿನೊಳಗೆ ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಡಾಕ್ಟರ್ ಶಿವಾನಂದ ಹೊಂಗಲ್ ಅವರೇ. ನಮಸ್ಕಾರ ಸರ್. ಈಗ ತರಕಾರಿಗಳಲ್ಲಿ ಕಸಿ ತಾಂತ್ರಿಕತೆ ಅಂತೀವಲ್ಲ, ಇದು ಪ್ರಮುಖವಾಗಿ ನಾವು ಬಹು ವಾರ್ಷಿಕ ತೋಟಗಾರಿಕಾ ಬೆಳೆಗಳಲ್ಲಿ ಕೇಳಿದ್ವಿ. ಸಣ್ಣ ಸಣ್ಣ ಈ ವಾರ್ಷಿಕ ಬೆಳೆಗಳಲ್ಲಿ ಕೂಡ ಇಂಥ ಒಂದು ಕಸಿ ಕಟ್ಟುವಂತ ತಾಂತ್ರಿಕತೆಯನ್ನ ಅಳವಡಿಸಬಹುದು ಅಂತೀರಿ? ಖಂಡಿತವಾಗ್ಲಿ ಸರ್. ಈಗ ನೀವು ಹೇಳ್ದಂಗೆ ಹಣ್ಣಿನ ಬೆಳೆಗಳಲ್ಲಿ ಈ ಕಸಿ ತಂತ್ರಜ್ಞಾನ ತೀರಾ ಸಾಮಾನ್ಯವಾಗಿರುವಂತದ್ದು ಮತ್ತು ಅದು ಎಲ್ರಿಗೂ ಗೊತ್ತಿರುವಂತದ್ದು. ಅದೇ ರೀತಿ ಈ ಮೆದು ಕಾಂಡ ಇರತಕ್ಕಂತ ತರಕಾರಿ ಬೆಳೆಗಳಲ್ಲೂ ಕೂಡ ನಾವು ಇವತ್ತು ಕಸಿ ತಂತ್ರಜ್ಞಾನ ಮಾಡಬಹುದು. ಇದು ಆಲ್ರೆಡಿ ಬಹಳಷ್ಟು ಮುಂದುವರೆದಿದೆ ಮತ್ತು ಜನಪ್ರಿಯವಾದಂತ ಒಂದು ತಂತ್ರಜ್ಞಾನ ಇದು. ನಮ್ಮ ದೇಶಕ್ಕೆ ಇದು ಹೊಸದಿರ್ಬೋದು, ಆದ್ರೆ ಇವತ್ತು ಬಹುತೇಕ ಮುಂದುವರೆದ ರಾಷ್ಟ್ರಗಳಲ್ಲಿ 90% ಈ ಟೊಮ್ಯಾಟೊ ಮತ್ತೆ ಕಲ್ಲಂಗಡಿ ಪ್ರದೇಶ ಏನಿದೆ ಅದೆಲ್ಲವೂ ಕೂಡ ಈ ಒಂದು ಕಸಿ ಗಿಡಗಳನ್ನೇ ಅವಲಂಬಿಸಿದೆ ಅಂತ ಹೇಳ್ಬೋದು. ನಾವೀಗ ಈ ಮಾವಿನಲ್ಲಿ ಸಪೋರ್ಟ್ ಇದರಲ್ಲೆಲ್ಲ ಹೇಗೆ ಕಸಿ ಕಟ್ತೀವೋ ಅದೇ ರೀತಿ ಇದರಲ್ಲೂ ಕೂಡ ಅಡಿ ಗಿಡ ಮತ್ತು ಮೇಲು ಗಿಡ ಅಂತ ಇರ್ತದೆ, ಅದೇ ರೀತಿಯಾಗಿ ಇವುಗಳಲ್ಲೂ ಕೂಡ ಕಸಿ ಕಟ್ಟುವಂತದ್ದು. ಆದ್ರೆ ಹಣ್ಣಿನ ಬೆಳೆಗಳಿಗೆ ಹೋಲಿಸಿದ್ರೆ ತರಕಾರಿಗಳಲ್ಲಿ ಕಸಿ ಕಟ್ಟೋದು ಸ್ವಲ್ಪ ಸೂಕ್ಷ್ಮ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಮಾವು ಗೇರು ಸಪೋಟ ಗಿಡಗಳಲ್ಲಿ ಸ್ವಲ್ಪ ದಪ್ಪವಾದಂತ ಒಂದು ಗಟ್ಟಿಯಾದಂತ ಕಾಂಡ ಇರ್ತದೆ, ಆದ್ರೆ ತರಕಾರಿಗಳಲ್ಲಿ ಆ ಕಾಂಡ ಅಷ್ಟು ಗಟ್ಟಿಯಾಗಿ ಇರೋದಿಲ್ಲ. ಹಾಗಾಗಿ ಒಂದ್ ಸ್ವಲ್ಪ ಇದು ಸೂಕ್ಷ್ಮವಾದಂತ ಒಂದು ಒಂದು ಕೆಲಸ ಅಂತ ಹೇಳ್ಬೋದು. ಹಾಗಾದ್ರೆ ಕಸಿ ಕಟ್ಟು ಮುಖ್ಯ ಉದ್ದೇಶ ಏನು? ತುಂಬಾ ಉತ್ತಮವಾದಂತ ಪ್ರಶ್ನೆ ಕೇಳಿದ್ರಿ ಸರ್. ಯಾಕಂತಂದ್ರೆ ಇವತ್ತು ಆಲ್ರೆಡಿ ಸಾಕಷ್ಟು ತರಕಾರಿ ಸಸಿಗಳನ್ನ ಒದಗಿಸ್ತಕ್ಕಂತ ನರ್ಸರಿಗಳಿದೆ, ಎಲ್ರಿಗೂ ಸಸಿ ಸಿಗ್ತಾ ಇದೆ ಅಂತದ್ರಲ್ಲಿ ಇದರಲ್ಲಿ ಈ ಒಂದು ತಂತ್ರಜ್ಞಾನ ಯಾಕೆ ಬೇಕು ಅನ್ನುವಂಥದ್ದು ಪ್ರಶ್ನೆ ತುಂಬಾ ಸಮಂಜಸವಾದಂಥದ್ದು. ಈಗ ಕೆಲವು ಸನ್ನಿವೇಶಗಳಲ್ಲಿ ಸರ್ ಈ ತರಕಾರಿ ಕೃಷಿ ಅಸಾಧ್ಯ ಅನ್ನುವಂತ ಸ್ಥಿತಿಯಲ್ಲಿ ಈ ಕಸಿ ತಂತ್ರಜ್ಞಾನ ಅದನ್ನ ಸಾಧ್ಯವಾಗಿಸುವಂತದ್ದು ಸಾಧ್ಯ ಇದೆ. ಉದಾಹರಣೆಗೆ ಹೇಳೋದಾದ್ರೆ ಈಗ ತೀರಾ ನೀರು ನಿಲ್ಲುವಂತ ಪ್ರದೇಶ ಅಥವಾ ನೀರೇ ಸಿಗದಂತ ಪ್ರದೇಶ, ಡ್ರಾಟ್ ಕಂಡೀಷನ್ ಅಂತ ಹೇಳ್ತೀವಲ್ಲ ಅದಾಗ್ಬೋದು, ಅಥವಾ ಹೆಚ್ಚು ಲವಣಾಂಶಗಳಿಂದ ಕೂಡಿರ್ತಕ್ಕಂತ ಸಮುದ್ರ ದಂಡೆಯ ಪ್ರದೇಶ, ಇನ್ನು ಹೇಳ್ಬೇಕು ಅಂದ್ರೆ ಹೆಚ್ಚು ರೋಗಕಾರಕ ಜೀವಿಗಳಿರ್ತಕ್ಕಂತ ಒಂದು ಪ್ರದೇಶ, ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ಕೃಷಿಗೆ ಸೂಕ್ತವಾದಂತವುಗಳಲ್ಲ. ಆದ್ರೆ ಈ ರೀತಿಯಾಗಿರ್ತಕ್ಕಂಥ ಪ್ರದೇಶ ಇವತ್ತು ನಮ್ಮ ದೇಶದಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಇದೆ. ಅನ್ಕಲ್ಟಿವೇಬಲ್ ಲ್ಯಾಂಡ್ ಅಂತ ಹೇಳ್ತೀವಲ್ಲ, ಅದು ಬಹಳ ಹೆಚ್ಚಿಗೆ ಇದೆ ನಮ್ಮ ದೇಶದಲ್ಲಿ. ಈ ತಂತ್ರಜ್ಞಾನವನ್ನ, ಗ್ರಾಫ್ಟಿಂಗ್ ಟೆಕ್ನಾಲಜಿ, ಕಸಿ ತಂತ್ರಜ್ಞಾನ ಏನಿದೆ ಇದನ್ನ ಅಳವಡಿಸ್ಕೊಳ್ಳೋದ್ರಿಂದ ಅಂದ್ರೆ

ಸೆಚ್ಚು ತಳಮನೆಯೋ ಕಾಸೆ ಚೋರೆ ದಾದೋ ತಳಮನೆಯೋ ಕಾಸೆ ಚೋ ಗಾಗರಿಯೋ ಕಾಸೆ ಚೋರೆ ದಾದೋ ತಳಮನೆಯೋ ಕಾಸೆ ಚೋ ತಳಮನೆಯೋ ಕಾಸೆ ಚೋರೆ ದಾದೋ ವಜಂತರೆಯೋ ಕಾಸೆ ಚೋ ವಜಂತರ ಮರದಂಗ ಚೇರೆ ದಾದೋ ವಜಂತರ ಮರದಂಗ ಚೇ ವಜಂತರ ಮುರುದಂಗ ಚೇರಿ ದಾದೋ ನಾರ ಮುರುದಂಗ ಚೇ ನಾಚನ ಮನ ಸರಜೆ ಚೇರಿ ದಾದೋ ನಾಚನ ಮನ ಸರಜೆ ಚೇ ನಾಚನ ಮನ ಸರಜೆ ಚೇರಿ ದಾದೋ ಗಾ ಮನ ಸರಜೆ ಚೇ ಗಾನೆ ಗೋನೆ ಸಚೇರಿ ದಾದೋ ಗಾನೆ ಗೋನೆ ಸಚೆ ಗಾನೆ ಗೋನೆ ಸಚೇರಿ ದಾದೋ ಗಾನೆ ಗೋನೆ ಸಚೆ ಗಾನೆ ಗೋನೆ ಸಚೇರಿ ದಾದೋ ತಳಮನೆಯೋ ಕಾಸೆ ಚೋ ತಳಮನೆಯೋ ಕಾಸೆ ಚೋರೆ ದಾದೋ ಗಾನಮನೆಯೋ ಕಾಸೆ ಚೋ ತಳಮನೆಯೋ ಕಾಸೆ ಚೋರೆ ದಾದೋ ಗಾಗರಿಯೋ ಕಾಸೆ ಚೋ ಗಾಗರಿಯೋ ಕಾಸೆ ಚೋರೆ ದಾದೋ ವಜಂತರ ಮರದಂಗ ಚೇ ವಜಂತರ ಮರದಂಗ ಚೇರೆ ದಾದೋ ಮನ ಸರಜೆ ಚೇ ನಾಚನ ಮನ ಸರಜೆ ಚೇರೆ ದಾದೋ ನಾಚನ ಮನ ಸರಜೆ ಚೇ ಮುಂದೆ ಕೇಳಿ ಮಧುಮಗಳ ಮಡಿಲು ಅಥವಾ ಉಡಿ ತುಂಬುವ ಹಾಡು. ಪಾಚ ನಾರ್ಲಾನೆ ಗೋಟಿ ಬರ್ಜಾಲಿ ಪಾಚ ನಾರ್ಲಾನೆ ಗೋಟಿ ಬರ್ಜಾಲಿ ಪಾಚ ಬಾನಾನೆ ಗೋಟಿ ಬರ್ಜಾಲಿ ಪಾಚ ಬಾನಾನೆ ಗೋಟಿ ಬರ್ಜಾಲಿ ಪಾಚ ಬಬ್ಲಾನೆ ಗುಡಿ ಬರ್ಜಾಲಿ ಪಾಚ ಬಬ್ಲಾನೆ ಗುಡಿ ಬರ್ಜಾಲಿ ಪಾಚ ಕೆಳನೆ ಗುಡಿ ಬರ್ಜಾಲಿ ಪಾಚ ಕೆಳನೆ ಗುಡಿ ಬರ್ಜಾಲಿ ಪಾಚ ದುಡುವಾನೆ ಗುಡಿ ಬರ್ಜಾಲಿ ಪಾಚ ದುಡುವಾನೆ ಗುಡಿ ಬರ್ಜಾಲಿ ಪಾಚ ನಾರ್ಲಾನೆ ಗುಡಿ ಬರ್ಜಾಲಿ ಪಾಚ ನಿಮೆನಿ ಗುಡಿ ಬರ್ಜಾಲಿ ಪಾಚ ನಿಮೆನಿ ಗುಡಿ ಬರ್ಜಾಲಿ ಪಾಚ ನಾರ್ಲಾನೆ ಗುಡಿ ಬರ್ಜಾಲಿ ಪಾಚ ನಾರ್ಲಾನೆ ಗುಡಿ ಬರ್ಜಾಲಿ ಪಾಚ ಕೆಳನೆ ಗುಡಿ ಬರ್ಜಾಲಿ ಪಾಚ ಕೆಳನೆ ಗುಡಿ ಬರ್ಜಾಲಿ. ಕೇಳಿ ಈಗ ನವವಧುವನ್ನು ಗಂಡನ ಮನೆಯಲ್ಲಿ ಒಳಗೆ ಕರೆದು ದೇವರ ಮುಂದೆ ಕುಳ್ಳಿರಿಸಿ ಹಾಡುವ ಹಾಡು. ಕಾಂಜನಿ ನಾತ ಗಲ್ಗೆ ಸುನೆ ಕಾಂಜನಿ ನಾತ ಗಲ್ಗೆ ಸುನೆ ಸೋನ್ ಮುಳ್ತಾ ಮಾಮಾಗೆ ಅಪ್ಲ ಸೋನ್ ಮುಳ್ತಾ ಮಾಮಾಗೆ ಅಪ್ಲ ಮಾಮಾ ಮುಳ್ತಾ ಸುನ್ಗೆ ಅಪ್ಲಿ ದೇವಾಂಗರಾಗಿ ಸಾರಿ ಬೇರೆ ಗಂಗೆ ಚೆ ಪನೆ ಪ್ರಮೋಳ ಸಂಸಾರ ಪಾನ್ ಕಾಂಜಿಲ ಬೇರೆ ಗಂಗೆ ಚೆ ಪನೆ ಪ್ರಮೋಳ ಕಾಂಜನಿ ನಾತ ಗಲ್ಗೆ ಸುನೆ ಕಾಂಜನಿ ನಾತ ಗಲ್ಗೆ ಸುನೆ ಸೋನ್ ಮುಳ್ತಾ ಮಾಮಿಗೆ ಅಪ್ಲಿ ಸೋನ್ ಮುಳ್ತಾ ಮಾಮಿಗೆ ಅಪ್ಲಿ ಮಾಮಿ ಮುಳ್ತಾ ಸುನ್ಗೆ ಅಪ್ಲಿ ಮಾಮಿ ಮುಳ್ತಾ ಸುನ್ಗೆ ಅಪ್ಲಿ ದೇವಾಂಗರಾಯಿಲಿ ದೇವಾಂಗರಾಯಿಲಿ ಸಚರ್ಪಾನ್ ಕಾಂಜಿಲೆ ಬೇರೆ ಗಂಗೆ ಪನಿ ಪ್ರಮೋಡಿಲೆ ಸಚರ್ಪಾನ್ ಕಾಂಜಿಲೆ ಬೇರೆ ಗಂಗೆ ಪನಿ ಪ್ರಮೋಡಿಲೆ ಕಂಜನಿ ನಾತೇ ಕಂಜನಿ ನಾತೇ ಸುನೆ ಸೋನ್ ಮುಂತಾ ಮಾಮಾಗೆ ಅಪಲ ಸೋನ್ ಮುಂತಾ ಮಾಮಾಗೆ ಅಪಲ ಮಾಮಾ ಮುಂತಾ ಸುನ್ಗೆ ಅಪಲಿ ದೇವಾಂಗರಾಯಿಲಿ ದೇವಾಂಗರಾಯಿಲಿ ಸಚರ್ಪಾನ್ ಕಾಂಜಿಲೆ ಬೇರೆ ಗಂಗೆ ಪನಿಪುರ ಮೋಡಿಲೆ ಸಚರ್ಪಾನ್ ಕಾಂಜಿಲೆ ಬೇರೆ ಗಂಗೆ ಪನಿಪುರ ಮೋಡಿಲೆ. ಕೊನೆಯಲ್ಲಿ ಯಾವುದೇ ಶುಭ ಸಮಾರಂಭ ನಡೆದಾಗ ಊಟಕ್ಕೆ ಕುಳಿತಾಗ ಹಾಡುವ ಹಾಡು. ಯಹೋ ಗಣ ಜಲಮಲ ಜಲಮಲ ಕೈಸುರ ಪಾರ್ವತಿ ಮುಳೆ ಚ ಮುಳೆ ಯಾರಂಭರೆ ನಂದ ತತ್ವಾರರಿ ಗುಣಾಚ ಅಜಯ ಗಮ ಪಂಥರೆ ಕ ಹರಿ ವಿಠೋಬಾಚ ವಿಠೋಬಾನ ರಾಜದಿ ಕಲೆ ಕ ಹರಿ ಪಂಡರೆ ಚ ಜಯ ರೂಮಡಾ ರೂಮಡಾ ಓಡು ರಾಜ ಸೇರುಮಡಾ ತಳಗಾತಲು ಥೂರು ಬಾಜ ಅಸೇರುಮಡಾ ಪೂಲ ಪೂಲೆ ಓಡು ಮದನ ರಾತಿ ದೊಳೆ ಲೇಖನತ್ತ ನಾಜಾನ್ ಪಾವಲ ಇಂದರ ದೇವಶೋಭೆ ಯೋ ಗೂಜರಿ ಗೂಜರಿ ಗೇ ಪಾಂಚೋ ಪಾಂಚ ರಂಗಿ ಚುಳಿ ಸೇವಲಿ ಗ ಕಾಪಸ ಇರೆಯ ದೊರೆ ಯಾನೆ ಅಚೆ ನಾರಿ ಸಡೋನೆ ಸಲೋಕಾರ ಸೀಮಾ ಗುಣೆ ಯಾನೆ ಇನಿ ಗುಂತಲಿ ಗ ಸಾತ ಸಂಪೆ ಕಡೆ ಯಾನೆ ಅನಿ ಅಚೆ ಮಳಾ ವಾಯ್ಲಿಯೋ ರಾಮಪತಿ ಭರತರ ಗಡೆ ಯಾನೆ ಜಯ ಯಹೋ ರಾಜಕೀ ರಾಜಕೀ ರಾಜ ಗಂಭೀರ ಜಾಲ ಚಿತೇಶರ ಕೆ ರತ ನಾರೋ ನೇಲ ಚಿತೇ ಶೋಧಿತ ಶೋಧಿತ ಕಾಯಿಲೆ ರಾಮದೂತ ಇಡೋ ದೇವನಿ ಗೇವನಿ ಕಾವಿರನ ಮಂತ್ಲಂಕರ ಗೇಲ ಓ ರಾಮನ ಮುಂಡಸೋ ಬಾಂಗಲೇನ್ ಕಾಯ್ ಬಾಂಗಲೇನ್ ಓ ಅಂದಡೆ ಧುಂದಡೆ ಚಿಂದಡೆ ಚೇ ಮುಂಡಸೆ ತುರ ಕವಿಲೆ ಕೈ ತುಜೆ ಮಾಯಾ ಮಂದರೆ ಚೇ ಓರಿ ಚಾಗರಿ ಗಯ ಪೊಳಿ ಪೀಠ ಗೆರೆ ಗಯ ಗವಾನ ಗವಾ ಪಿಟಾಚಿ ಕನ್ನ ಪರಣ ಲೇ ತಯ ಮನಾಚಿ ಅಸೆ ಜನಿ ವಾಸನೆ ಗಯ ಮುನಿ ಸುಟೇನೆ ಲಲಾಟೆ ತೇರೋ ಬ್ರಹ್ಮ ಕರ ಚುಕ ಓ ಗಟ ಗಟೆ ರಾತಿ ಚೇ ಕೈ ಕೊನ ಬಿರ ಕೊನ ಕಾಮ ಸಯಾಲ ತೇ ಗೇವನಿ ತಾಳ ಕಿಂದರೆ ಕನ್ನಡ ದೇಶ ಯಾಲ ಕನ್ನಡ ದೇಶ ಕೈ ಚೋಳಾ ಸಸರ ನಾರಿ ನಕೋ ಬಾಣ ಮಾರಿ ಕೈ ಬ್ರಹ್ಮ ವಿಚಾರಿ ಜಯ ಯೋ ಹರಿ ಚಾಗರಿ ಕೈ ಚಳಿ ದಾಳಿ ಚೆ ಬತ ಕಾಣುನಿ ಕೂಟುನಿ ಕೈ ಮುಸಳ ಯಾಳುನಿ ಗೋಳುನಿ ಕೈ ಪಂಚ ಕಮ್ಮಳ ಪಕ ಸಾಳ ಅಸ ಹರಿ ನಾವನಿ ಧೂವನಿ ಗೈ ತುರ್ತ ಜಾಲ ಸಳಿ ದಾಳಿಚಿ ಅನ್ನ ಕಾವನಿ ಜೋವನಿ ಗೈ ಮುಸ್ತುಕ ಜಾಲ ಅಸ ಭಟ ಬ್ರಾಹ್ಮಣ ಗೆ ಗಂಧ್ವಿಡ ದಕ್ಷಿಣ ದೇನ ಪಾಠ ವೇಲಾ. ಕುಮಟಾ ತಾಲೂಕು ಉಲವಳ್ಳಿಯ ಸರಸ್ವತಿ ಶಾಂಭಾ ಮರಾಠಿ ಹಾಗೂ ಬಳಗದವರಿಂದ ಸಂಪ್ರದಾಯದ ಹಾಡುಗಳನ್ನು ಕೇಳಿದಿರಿ. ಇದು ಇಂದಿನ ಜಾನಪದ ಸಂಗೀತ ಕಾರ್ಯಕ್ರಮ. ಆರೋಗ್ಯಕರ ದೇಶ ನಿರ್ಮಾಣ ಸರ್ಕಾರದ ಗುರಿ. ಸದೃಢ ಭಾರತ ನಿರ್ಮಾಣ ಮಾಡಲು ನೀವು ಸರ್ಕಾರದ ಜೊತೆ ಕೈಜೋಡಿಸಲು ಬಯಸುತ್ತೀರಾ? ನಿಮಗಿದೋ ಸರ್ಕಾರದ ಕರೆ. ಕೋವಿಡ್ 19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ, ನಿಮ್ಮ ಕುಟುಂಬ ಸ್ನೇಹಿತರು ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ. ಕೋವಿಡ್ 19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. ಕೋವಿಡ್ 19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.